ಕೆಂಪುಕಲ್ಲು, ಶಿಲೆಕಲ್ಲು ಸಹಿತ ಖನಿಜ ವಸ್ತುಗಳನ್ನು ಸಾಗಿಸುವ 6 ಚಕ್ರ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಲಾರಿ, ಟಿಪ್ಪರ್ ವಾಹನಗಳಿಗೆ ವೇಗ ನಿಯಂತ್ರಕಗಳನ್ನು 10 ದಿನಗಳ ಒಳಗಾಗಿ ಕಡ್ಡಾಯವಾಗಿ ಅಳವಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ನಿಯಮ ಉಲ್ಲಂಘನೆಯಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳುವುದರೊಂದಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವೇಷ ಭಾಷಣ ಮಸೂದೆ ಕುರಿತಂತೆ ರಾಜ್ಯಪಾಲರಿಗೆ ವಿವರಣೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ದೇಶದ ಸುರಕ್ಷಿತ ನಗರಗಳಲ್ಲಿ ಬೆಂಗಳೂರಿಗೆ ಮೊದಲ ಸ್ಥಾನ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಖೇಲೋ ಇಂಡಿಯಾ ಯೋಜನೆಯಡಿ ಮಂಡ್ಯ ಜಿಲ್ಲೆಗೆ ಒಳಾಂಗಣ ಕ್ರೀಡಾಂಗಣ, ಕೇಂದ್ರ ಸರ್ಕಾರಕ್ಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಧನ್ಯವಾದ. ವಿಕಸಿತ ಭಾರತ ಜಿರಾಮ್ಜಿ ವಿರುದ್ದ ಹೋರಾಟಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ, ಯೋಜನೆ ಬಗ್ಗೆ ಅಪಪ್ರಚಾರ ಸಲ್ಲದು, ಪರಿಷತ್ ಸದಸ್ಯ ಸಿಟಿ ರವಿ. ಯುವ ನಿಧಿಗೆ 48,000 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ನೋಂದಣಿ, ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಕಳವಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ. ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ. ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ. ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ, ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇರ್ತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದಿರು ನೆಂಟರಿಗೆ ಶೇಂಗಾ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರ ಚಟ್ನಿ, ಪುಟಾಣ್ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನೂ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗೆ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತಿ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡ್ಬೋದ್ರಿ, www.undifoods.com. ಮತ್ ತಡ ಯಾಕ, ಇವತ್ತೇ ಆರ್ಡರ್ ಮಾಡು. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ. ವಿಜಯಪುರದ ಹಿಟ್ನಳ್ಳಿ ಪಾರ್ಕ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದ ಬಾಣಲಿ ವರದಿ. ಪ್ರಸ್ತುತಿ RS ಚಾಂದಕೋಟೆ, ನಿರ್ವಹಣೆ ಬಿ ಸಿದ್ದಣ್ಣ. ವಿಜಯಪುರದ ಹಿಡ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದ ಬಾನುಲಿ ವರದಿ. ಪ್ರಸ್ತುತಿ RS ಚಾಂದಕವಠೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 2ನೇ ಮುಖ್ಯ ಆವರಣ ಎಂದು ಖ್ಯಾತಿ ಪಡೆದ ವಿಜಯಪುರದ ಹಿಡ್ನಳ್ಳಿ ಫಾರ್ಮ್ ಆವರಣದಲ್ಲಿ ವಿಜಯಪುರದ ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಅಲ್ಲದೆ ವಿಜಯಪುರ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಹಿಂಗಾರು ಹಂಗಾಮಿನ ಕೃಷಿ ಮೇಳ ಅಂತಲೇ ಜನಪ್ರಿಯವಾದ 2025-26 ಸಾಲಿನ ಕೃಷಿ ಮೇಳವು ಕೃಷಿಯಲ್ಲಿ ನವೋದ್ಯಮಗಳು ಎಂಬ ಘೋಷವಾಕ್ಯದೊಂದಿಗೆ 3 ಕೃಷಿ ಮೇಳವು ಇದೇ ಜನವರಿ ದಿನಾಂಕ 4-5-6 ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 4-1-2026 ಸರಿಯಾಗಿ 11 ನಾಗಠಾಣ ಕ್ಷೇತ್ರದ ಶಾಸಕರಾದ ಶ್ರೀ ವಿಠಲ್ ಕಟಕದೊಂಡ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಕೃಷಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ನಂತರ ಮುಖ್ಯ ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ನಾಗಠಾಣ ಕ್ಷೇತ್ರದ ಶಾಸಕರಾದ ವಿಠಲ್ ದೊಂಡಿಬಾ ಕಟಕದೊಂಡ್, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಸಂಗಮೇಶ್ ಅಪ್ಪಾಸಿ ಬವಲೇಶ್ವರ್, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ವೀರನ್ಗೌಡ ಪುಟ್ಟನ್ಗೌಡ ಪೊಲೀಸ್ ಗೌಡರ್, ಶ್ರೀಮತಿ ಪಾರ್ವತಿ ಎಸ್ ಕುರ್ಲೆ, ಬಸವರಾಜ್ ಶಾಂತಯ್ಯ ಕುಂದಗೋಳಮಠ್, ಮಾಲತೇಶ್ ಸಿ ಶಾಗೋಡಿ ಹಾಗೂ ರವಿಕುಮಾರ್ ಬಿ ಮಾಳಿಗೇರ್, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಹಾಗೂ ವಿಜಯಪುರ ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್ ಅಲ್ಲದೆ ಇನ್ನೂ ಅನೇಕ ಅಧಿಕಾರಿಗಳು, ವಿಜ್ಞಾನಿಗಳು, ತಂತ್ರಜ್ಞರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕೃಷಿ ವಿಶ್ವವಿದ್ಯಾಲಯ ಗೀತೆ ಹಾಗೂ ರೈತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಹಸಿರೆ ಕರೆವ ಉಸಿರೆ ಹರಿವ ನೀರೆ ನಮ್ಮ ಕೃಷಿ ಮಾತೆ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಸ್ಯ ಕಾಶಿ ಗೀತೆ, ನಮ್ಮ ಕೃಷಿ ಮಾತೆ ಸಸ್ಯ ಕಾಶಿ ಗೀತೆ, ನಮ್ಮ ಕೃಷಿ ಮಾತೆ ಸಸ್ಯ ಕಾಶಿ ಗೀತೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ವಿಜಯಪುರದ ಕೃಷಿ ಮೇಳವು ಹಿಂಗಾರು ಹಂಗಾಮಿನ ಬೆಳೆಗಳಲ್ಲಿ ನಾವು ಸಾಧಿಸಿದಂಥ ಹಲವಾರು ಪ್ರಾಯೋಗಿಕ ಕ್ಷೇತ್ರ ಪ್ರಯೋಗಗಳನ್ನು ತಮಗೆ ಹಂಚಿಕೊಳ್ಳಿಕ್ಕೆ ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ. ತಮಗೆಲ್ಲ ತಿಳಿದಂಗೆ 1933 ಬ್ರಿಟಿಷರ ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ 5 ಒಣ ಬೇಸಾಯ ಸಂಶೋಧನಾ ಸಂಸ್ಥೆಗಳು ಪ್ರಾರಂಭವಾದವು, ಅದರಲ್ಲಿ ವಿಜಯಪುರವು ಒಂದಾಗಿದೆ. 1984 ಇದು ಅಖಿಲ ಭಾರತ ಮಟ್ಟದ ಸಂಶೋಧನಾ ಸಂಸ್ಥೆಯಾಗಿ ಮೇಲ್ದರ್ಜೆಗೆ ಏರಿತು. ಈ ಆವರಣದಲ್ಲಿ ಒಣ ಬೇಸಾಯ ಸಂಶೋಧನೆ ಜೊತೆಗೆ ಜೋಳ, ಸಜ್ಜೆ, ಕಡಲೆ ಮತ್ತು ಕೃಷಿ ಹವಾಮಾನ ಸಂಬಂಧಿತ ಸಂಶೋಧನಾ ಯೋಜನೆಗಳು ಕ್ರಮೇಣ ಪ್ರಾರಂಭವಾದವು. ಇದರ ಜೊತೆಗೆ 1990 ಕೃಷಿ ಮಹಾವಿದ್ಯಾಲಯವು ಪ್ರಾರಂಭವಾಯಿತು. ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಕೇಂದ್ರಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಈ ಆವರಣವು ರೈತರಿಗೆ ಅಗತ್ಯವಾದ ತಂತ್ರಜ್ಞಾನಗಳನ್ನು ನೀಡುವುದರ ಜೊತೆಗೆ ಅವರ ಮಕ್ಕಳಿಗೂ ಕೃಷಿ ಪದವಿ ಶಿಕ್ಷಣವನ್ನು ನೀಡುತ್ತಿದೆ. ಶಾಸಕರಾದ ವಿಠಲ್ ಕಟಕದೊಂಡ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕೃಷಿ ಮೇಳ 2026 ಉದ್ಘಾಟಿಸಿದರು. ನಂತರ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಜಗತ್ತಿನಲ್ಲಿ ನಾಗರಿಕತೆ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಕೃಷಿಯಿಂದೇ ಬೆಳೆದೈತಿ, ಕೃಷಿನೇ ಪ್ರಪ್ರಥಮ. ಈಗ ಹಳ್ಳಿಯೊಳಗೆ ಬಹಳಷ್ಟು ಜನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ತಾಂತ್ರಿಕವಾಗಿ ಕೃಷಿಯನ್ನ ಔದ್ಯೋಗೀಕರಣ ಅಂತ ತಿಳಿದು ಮಾಡಂಗಿಲ್ಲ. ಕೃಷಿ ಅಂದ್ರೆ ಹೆಂಗಂದ್ರೆ ದೊಡ್ಡರು ಬದುಕುವಂತ ಕೆಲಸ ಇದು ಅಂತ ತಿಳ್ಕೊತೇವ್ ನಾವು. ಅಂದ್ರೆ ಈಗ ನನಗೆ 3 ಮಕ್ಕಳಿದ್ದು ಅಂದ್ರೆ 2 ಚಲೋ ಆಗದಿ ಸ್ಟ್ಯಾಂಡರ್ಡ್ ಸಾಲಿ ಕಲ್ತಾವ ಆಗದಿ IAS IPS ಅದು ಆಗಲಿ ಇದು ಆಗಲಿ ಅತ್ತೀವಿ. 3ನೇ ಅಥವಾ 4ನೇ ಮಗ ಆಗಲಿ ಯಾರೇ ದಡ್ಡರಿದ್ರೆ ಮಾತ್ರ ನೀ ಎಲ್ಲಿ ಯೋಗ್ಯ ಇಲ್ಲಪ್ಪ ಕೃಷಿಗೆ ಹೋಗುವತ್ತೀರಿ. ಇದರ ಈ ಮನೋಭಾವನೆ ಬದಲಾಗಿ ಎಲ್ಲರಲ್ಲಿಯೇ ಅತ್ಯುತ್ತಮ ಮಕ್ಕಳನ್ನು ನಾವು ಕೃಷಿಗೆ ಕಳಿಸಿದ್ರೆ ಇಡೀ ಜಗತ್ತನ್ನ ಬದುಕಿಸುವಂತ ಶಕ್ತಿ ನಮ್ಮ ಭಾರತದ ರೈತರಿಗೆ ಬಂದೈತಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇಂಥ ಅದ್ಭುತ ಕೃಷಿಯನ್ನ ಇವತ್ತು ಹೇಗಪ್ಪ ಅಂದ್ರೆ ಇದು ದೊಡ್ಡರ ಕೆಲಸ ಅಲ್ಲ, ಇದು ಶಾಣ್ಯರ ಕೆಲಸ ಐತಿ. ಕರ್ನಾಟಕ ಬಾಲ ವಿಕಾಸ ಅಧ್ಯಕ್ಷರಾದ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್ ಅವರು ವಿವಿಧ ಕೃಷಿ ಪ್ರಕಟಣೆಗಳು ಹಾಗೂ ತಾಂತ್ರಿಕ ಕೈಪಿಡಿಗಳು, ಹಸ್ತ ಪತ್ರಿಕೆಗಳನ್ನು ಉದ್ಘಾಟಿಸಿದರು. ಕೃಷಿಕ ಸಮಾಜದ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಶಿವನಗೌಡ ಎಸ್ ಬಿರಾದರ್ ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಧಾರವಾಡ ಯೂನಿವರ್ಸಿಟಿ ಅವರು ನಮ್ಮ ಉತ್ತರ ಕರ್ನಾಟಕ ಮುಂದೆ ಬರಲಿ, ರೈತರು ಮುಂದೆ ಬರಲಿ ಅಂತ ತಿಳ್ಕೊಂಡು ಬೇರೆ ಬೇರೆ ತಳಿಗಳನ್ನು ರೆಡಿ ಮಾಡುವ ಜೊತೆಯಲ್ಲೇ ಗುರುತಿಸಿ ರೈತರ ಮೇಲೆ ಎತ್ತಬೇಕು ಅನ್ನೋಂಥ ವಿಚಾರಗಳನ್ನು ಕುಲಪತಿ ನೇತೃತ್ವ ಎಲ್ಲ ಅಧಿಕಾರಿಗಳು, ಎಲ್ಲ ಸಂಶೋಧಕರು, ಅದರಾಗಿ ವಿಶೇಷವಾಗಿ ಅವ್ರಿಗೆಲ್ಲ ಧಾರವಾಡ ಭಾಳ ದೊಡ್ಡ ಪ್ರಮಾಣ, ಧಾರವಾಡದಾಗ ಮಾನ್ಯವಾದಾಗ 24 ಲಕ್ಷಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ರೆ ನೀರು ಊಟ ಸಿಗಲಾರಂಥ ಪರಿಸ್ಥಿತಿ, ಅಂಥ ರೈತರ ಜಾತ್ರೆ ಅಲ್ಲಿ ಧಾರವಾಡದಲ್ಲಿ ನಡೀತದೆ. ಆದರೆ ಅಂಗಮ ಸಂಸ್ಥೆ ಆದಂಥದ್ದು ಮುಂದಿನ ದಿನಮಾನದರ ಕೋಲಕ್ಕ ನಮ್ಗೆ 24-25 ಲಕ್ಷ ಬೇಡ, ನಮ್ಮ ಸಂಸ್ಥೆದ್ರೊಳಗೆ 5 ಲಕ್ಷ ಕೋಲಕ್ಕ ರೈತರು ಭಾಗಿಯಾಗಿ ಇದರದ ಸದುಪಯೋಗ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಭಾಳ ಇದು ಧಾರವಾಡಕ್ಕಿಂತ ನಮ್ಮದು ಇಲ್ಲ, 400-500 ಎಕರೆ ಜಮೀನು ಇರಬೇಕಿಲ್ಲಿ. ಡೋಣಿ ಜಮೀನು ಅಂದರೆ ಭಾಳ ಮಹತ್ವದ ಅಂತ ಮಹಾಪುರುಷರು ಹಿಂದೆ ಕಟ್ಟಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ 2023 ಹಾಗೂ 24ನೇ ಸಾಲಿನಲ್ಲಿ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದವರಿಗೆ ಸನ್ಮಾನಿಸಲಾಯಿತು. ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ರವಿಕುಮಾರ್ ಬಿ ಮಾಳಿಗೇರ್ ಅವರು ಕೃಷಿ ಮೇಳದ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದರು. ನಮ್ಮ ಇಂಡಿಯಲ್ಲಿ ಲೆಮನ್ ಪ್ರೊಸೆಸಿಂಗ್ ಯೂನಿಟ್ ಸಂಸ್ಕರಣಾ ಘಟಕ, ಲಿಂಬೆ ಹಣ್ಣಿನ ಸಂಸ್ಕರಣಾ ಘಟಕವನ್ನು ನಾವು ಸುಮಾರು 2.5 ಕೋಟಿ ರೂಪಾಯಿಯ ಒಂದು ಇದರಲ್ಲಿ ODOP ಪ್ರೋಗ್ರಾಮ್ ಅಲ್ಲಿ ಅಪ್ರೂವ್ ಆಗಿದೆ. ಅದಕ್ಕೆ ನಾವು ಮೊನ್ನೆ ಟೆಂಡರ್ ಎಲ್ಲ ಫೈನಲ್ ಆಗಿ ಇನ್ನೊಂದು 6-8 ತಿಂಗಳಲ್ಲಿ ಆ ಒಂದು ಸಂಸ್ಕರಣಾ ಘಟಕ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ದಯವಿಟ್ಟು ತಾವೆಲ್ಲ ರೈತರು ಈ ಭಾಗದ ರೈತರು ಅದನ್ನ ಉಪಯೋಗಿಸ್ಕೋಬೇಕು. ಇದರಿಂದ ನಮ್ಮ ಈ ಲಿಂಬೆ ಬೆಳೆಯನ್ನೇ ಅಂದ್ರೆ ನಮ್ಮ ಬಿಜಾಪುರದೊಂದು ಎತ್ತಿದ ಕೈ. ಅದಕ್ಕೆ ಈ ಭಾಗಕ್ಕಾಗಿನೇ ಇದನ್ನ ಮಾಡಿದಂತಹ ಕಾರ್ಯಕ್ರಮ. ಅದಕ್ಕೆ ನಾವು ಇದನ್ನು ಮೊನ್ನೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಇದು ಅಪ್ರೂವಲ್ ಆಗಿದೆ. ಅದಕ್ಕೆ ಈ ಭಾಗದ ರೈತರು ಇದನ್ನು ಉಪಯೋಗ ತಗೋಬೇಕು. ಎಷ್ಟು ನಾವು ಸೈಂಟಿಫಿಕ್ ಆಗಿ ನಾವು ಹೋಗ್ತೀವಿ ಅದು ಅಷ್ಟು ನಮ್ಮ ರೈತರ ಜೀವನ ಸುಸೂತ್ರ ಆಗ್ತದೆ. ಆಮೇಲೆ ಒಂದು ಉತ್ತಮವಾದ ಬೆಳೆಗಳನ್ನು ಬೆಳೆಯಕ್ಕೂ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತದೆ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಗಳನ್ನು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಉಪಯೋಗಿಸ್ಕೋಬೇಕು, ಇದರ ಲಾಭ ಪಡಿಬೇಕಂಥೇಳಿ ಈ ಸಮಯದಲ್ಲಿ ಹೇಳ್ತೀನಿ. ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್ ಅವರು ಮಾತನಾಡಿದ್ದು ಹೀಗೆ. ಎಲ್ಲ ರೈತ ಬಾಂಧವರು ಬಂದಿರಿ. ಸುಮಾರು ನಮ್ಮ ಇಲಾಖೆ ಅಧಿಕಾರಿಗಳು 3-4 ದಿವಸ ಹಗಲು ರಾತ್ರಿ ಎನ್ನದೆ ಒಂದು ಕಬ್ಬಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, ನಾವು ಇನ್ನ ಮೊಬೈಲ್ ಗಿಬೈಲ್ ಮಾತಾಡ್ತಾ ಇದೀವಿ. ಕಬ್ಬಿನ ಬೆಳೆಯಲ್ಲಿ ಕೃತಕ ಮತ್ತೆ ಒಂದು ತಾಂತ್ರಿಕತೆಗಳನ್ನು ಉಪಯೋಗ ಮಾಡುವ ಮುಖಾಂತರ ಯಾವ ರೀತಿ ನೀರಾವರಿ ಮಾಡಬೇಕೆಂಬುವ ಬಗ್ಗೆ ಹಗಲು ರಾತ್ರಿ 4 ದಿವಸದಿಂದ ನಮ್ಮವರು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಹೊಸ ತಂತ್ರಜ್ಞಾನ, ಅದನ್ನು ತಿಳ್ಕೋಬೇಕು. ಮಾಡುವುದು 1 ವರ್ಷ ಲೇಟ್ ಆಗಲಕ್ಕ, ತಿಳ್ಕೊಳಕ್ಕೆ ಏನು ರೊಕ್ಕ ರೂಪಾಯಿ ಬೇಕಾಗಿಲ್ಲ. ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ವೀರನ್ಗೌಡ, ಪುಟ್ಟನ್ಗೌಡ, ಪೊಲೀಸ್ ಗೌಡರ್ ಅವರಿಂದ ಅನಿಸಿಕೆಗಳು. ಇವತ್ತು ಈ ಬಿಜಾಪುರ ಜೋಳ ನಮ್ಮಲ್ಲಿ ಬರ್ತವ್ರಿ, ನಮ್ಮಲ್ಲಿ ರಾಡೇಬಂಡೂರು ಹಾವೇರಿ ಜಿಲ್ಲೆದವರು, ನಮ್ಮ ರೈತರು ಹೇಳ್ತಾರೆ, ನಮ್ಮ ವ್ಯಾಪಾರಸ್ಥರು ಬಿಜಾಪುರ ಜೋಳ ಸರ್ ಅದು ಬಹಳ ಚಲೋ ಐತ್ರಿ ಅಂತಾರೆ. ಈ ನಮ್ಮ ನಾಡಿನಲ್ಲಿ ಅತ್ಯಂತ ಈ ರೈತ ತನ್ನ ಎಲ್ಲ ಸಾರ್ಥಕತೆಯನ್ನ ಮಾಡಿ ರೈತ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅನ್ನುವಂಥದ್ದು ಪ್ರಮುಖವಾದ ಅಂಶ. ಅವನು ಬಿಸಿಲು, ಚಳಿ, ಗಾಳಿ, ಮಳೆ ಇವು ಯಾವುದನ್ನು ಲೆಕ್ಕಿಸಲಿಲ್ಲ. ತನ್ನ ಕಾಯಕ ಕೃಷಿ ಅನ್ನುವಂಥದ್ದನ್ನ ಮಾಡಿ ಈ ದೇಶದ ರೈತನಿಗೆ ಅನ್ನವನ್ನ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಪ್ರಥಮ ಪ್ರಜೆ ಯಾರು ಅಂತ ಹೇಳಿದ್ರೆ ರೈತ ಅನ್ನುವಂಥ ಮಾತನ್ನು ಹೇಳಿಕೆಯನ್ನು ಹೆಮ್ಮೆ ಅಂತ ಬಯಸ್ತಾರೆ. ಭಾರತ ಕೃಷಿ ಪ್ರಧಾನವಾದ ದೇಶ ನೋಡ್ರಿ. ರೈತ ಬೆಳೀತಾನೆ, 1 ವರ್ಷ ಬೆಳೆ ಸಿಗಲ್ಲ, 1 ವರ್ಷ ಮಳಿ ಹೆಚ್ಚಾಗತ್ತೆ, 1 ವರ್ಷ ಮಳಿ ಆಗಲ್ಲ. ಈ ಯಾವುದಕ್ಕೂ ಅಂಜದೆ ಅಳುಕದೆ ಬಗ್ಗದೆ ರೈತ ಜಗ್ಗದಿಲ್ಲ. ತನ್ನ ಕಾಯಕ ಕೃಷಿ, ಆ ಕಾಯಕ ನನ್ನ ಒಂದು ದೇವರು ಅಂತ ತಿಳ್ಕೊಂಡು ಇವತ್ತು ಕೃಷಿಯಿಂದ ಇವತ್ತು ಏನನ್ನ ಸಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ತಾನು ಈ ಯಾವ ವಿಜ್ಞಾನಿಗಳಿಗಂತೂ ನಮ್ಮ ರೈತ ಕಡಿಮೆ ಇಲ್ಲ. ಕೃಷಿ ಮಹಾವಿದ್ಯಾಲಯದ ವಿದ್ಯಾಧಿಕಾರಿಗಳು ಹಾಗೂ ಕೃಷಿ ಮೇಳ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಜಗ್ಗಿನ್ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು. ಕೃಷಿ ಮೇಳಕ್ಕೆ ಭೇಟಿ ನೀಡುವ ರೈತರಿಗಾಗಿ ಮಾಹಿತಿ ನೀಡಲು, ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಂಶೋಧನೆಗಳನ್ನು ಪರಿಚಯಿಸಲು ಜಲಕೃಷಿ ಘಟಕ ಅಂದರೆ ಹೈಡ್ರೋಪೋನಿಕ್ಸ್, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ಕಬ್ಬು ಬೆಳೆಯ ನವೀನ ಉತ್ಪಾದನಾ ತಾಂತ್ರಿಕತೆಗಳು, ಮಾದರಿ ಜಲಾನಯನ, ಸಿರಿಧಾನ್ಯ ಸಂಭ್ರಮ, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಮತ್ತು ಎರೆಹುಳು ಗೊಬ್ಬರ ಘಟಕಗಳು ಸಿದ್ಧವಾಗಿದ್ದವು. ರೈತ ಮಹಿಳೆಯರು ಅಲ್ಲದೆ ನಗರದ ಮಹಿಳೆಯರು, ವಿವಿಧ ಶಾಲಾ ಮಕ್ಕಳು ಕೂಡ ಕೃಷಿ ಮೇಳ ನೋಡಲು, ಮಾಹಿತಿ ಪಡೆಯಲು ಬಂದಿದ್ದರು. ಕೃಷಿ ವಸ್ತು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ ಎಲ್ಲರ ಮನಸೂರೆಗೊಂಡವು. ರೈತರ ಸಂದೇಹಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸಲು ಕೃಷಿ ಸಲಹಾ ಕೇಂದ್ರವಿತ್ತು. ಇಲ್ಲಿ ಎಲ್ಲ ವಿಭಾಗದ ವಿಜ್ಞಾನಿಗಳು ಹಾಜರಿದ್ದರು. ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಬಿ ಜೊಲ್ಲಿ ಅಂತ. ನಾನು ಇಲ್ಲಿ ಪ್ರಾಧ್ಯಾಪಕ, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಧೀನದಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ವಿಜಯಪುರ ಆವರಣದಲ್ಲಿ ಈ ವರ್ಷದ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಯಂತ್ರೋಪಕರಣಗಳ ಒಂದು ವಿಚಾರವನ್ನ ಬೇರೆ ಕಡೆಗೆ ಮಾಡಿ ಅಲ್ಲಿ ಬರ್ತಕ್ಕಂಥ ರೈತರಿಗೆ ಯಂತ್ರೋಪಕರಣದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಕೃಷಿ ಇಲಾಖೆ ವತಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಲ್ಲಿ ಶುಗರ್ ಕೇನ್ ಯಾವ ತೆರನಾಗಿ ನಾವು ಬೆಳೆಯಬಹುದು ಮತ್ತು ಅದರಿಂದ ಬರ್ತಕ್ಕಂಥ ಒಣ ಶುಗರ್ ಕೇನ್ ಅನ್ನ ಯಾವ ತರ ಬುಟ್ಟಿ ಕಟ್ಟಬಹುದು, ಆಮೇಲೆ ಅದನ್ನ ಯಾವ ತರ ಸಾಗಾಣಿಕೆ ಮಾಡಬಹುದು, ಈ ಎಲ್ಲ ಮಾಹಿತಿ ಈ ಜೊತೆಗಿದೆ. ಇದಲ್ಲದೆ ನಾವು ರೈತರಿಗೆ ವಿವಿಧ ಆಯಾಮಗಳಲ್ಲಿ ನವೋದ್ಯಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನ ವೇದಿಕೆಯ ಮೇಲೆ ನಡೆಸಿಕೊಡ್ತಾ ಇದ್ದೇವೆ. ಹಲವಾರು ಅನುಭವಿ ರೈತರು ಕೂಡ ಇಲ್ಲಿ ಬಂದಿದ್ದಾರೆ. ಆ ಅನುಭವ ರೈತರು ತಮ್ಮ ಅನುಭವವನ್ನ ರೈತರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದ ವಿವಿಧ ಸಂಶೋಧನಾ ಕೇಂದ್ರಗಳು ಕೂಡ ತಮ್ಮ ಸ್ಟಾಲ್ಗಳನ್ನು ಹಾಕಿ ಸಂಶೋಧನಾ ಜ್ಞಾನವನ್ನು ರೈತರಿಗೆ ಉಣಬಡಿಸುತ್ತಿದ್ದರು. ಇದರಲ್ಲಿ ಕೆಲ ವಿಜ್ಞಾನಿಗಳನ್ನು ನಾವು ಮಾತನಾಡಿಸಿದಾಗ, ನನ್ನ ಹೆಸರು ಡಾಕ್ಟರ್ ಎಸ್ ಎ ಬಿರಾದಾರ್ ಅಂತ. ನಾನು ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥನಾಗಿ ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರೈತರಿಗೆ ಒಂದು ಏನು ಕ್ಯೂ ಮಾಡೋ ಮಾತು ಹೇಳಬೇಕಪ್ಪ ಅಂದ್ರೆ, ತಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಹಳ ಮುಂಚೂಣಿಯಲ್ಲಿ ಬರ್ತಾ ಇದೆ. ಅದರಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಹೋಗೋದು ಬಹಳ ಮುಖ್ಯ ಆಗುತ್ತೆ, ಅಥವಾ ಮಣ್ಣಿನ ಫಲವತ್ತತೆಯನ್ನು. ಆ ಒಂದು ದೃಷ್ಟಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಬೇರೆ ಬೇರೆ ಏನು ನಾವು ಸಾವಯವ ಗೊಬ್ಬರಗಳಿಂದ ಮಾಡಬಹುದು, ಅದು ತಿಪ್ಪಿ ಗೊಬ್ಬರ ಇರಬಹುದು ಅಥವಾ ಎರೆಗೊಬ್ಬರ ಇರಬಹುದು, ಕೋಳಿ ಗೊಬ್ಬರ ಇರಬಹುದು, ಆಡು ಗೊಬ್ಬರ ಇರಬಹುದು, ಅದರ ಜೊತೆಗೆ ಹಸಿರೆಲ ಗೊಬ್ಬರದ ಪಾತ್ರ ಕೂಡ ಬಹಳ ಮಹತ್ವ ಆಗುತ್ತೆ. ಹಸಿರೆಲ ಗೊಬ್ಬರ ಅಂದ ತಕ್ಷಣ ಯಾವುದೇ ಒಂದು ದ್ವಿದಳ ಧಾನ್ಯ ನಾವು ಏನಾದರೂ ಬೆಳೆದು ಅದನ್ನು ಮುಗ್ಗು ಹೊಡೆಯುವ ಸಂದರ್ಭದಲ್ಲಿ ಭೂಮಿಗೆ ಹಾಕಿದರೆ ಹೇಳವಾದ ಒಂದು ಸಾರಜನಕ ನಮ್ಮ ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಸಂಗಶೆಟ್ಟಿ ಬಾಲ್ಕುಂದೆ ಅಂತೇಳಿ ಈ ಕುಸುಬೆಯಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತಾ ಇದ್ದೀನಿ. ಹಿಂಗಾರು ಹಂಗಾಮಿನಲ್ಲಿ ಎಣ್ಣೆಕಾಳು ಬೆಳೆಯೋದು ಕುಸುಬೆ ಇದು ಬೆಳೆ ಅಂತ. ಇದರಲ್ಲಿ ರೈತರು ನಮ್ಮಲ್ಲಿ ರೈತರು ಬಂದು ಸಮಸ್ಯೆಗಳು ಹೇಳ್ಕೊತಾರೆ, ಯಾವ ತರ ಬಿತ್ತಿದಾದ ನಂತರ ಯಾವಾಗ ಬಿತ್ತಬೇಕು. ಕೆಲವೊಂದ್ಸಲ ಏನಾಗಿರ್ತದೆ, ಬಿತ್ತಾದ ನಂತರ ಮೊಳಕೆ ಪ್ರಮಾಣ ಕಡಿಮೆ ಆಗಿರ್ತಾವ. ಇದರಲ್ಲಿ ಒಂದು ಮೊಳಕೆ ಪ್ರಮಾಣ ಕಡಿಮೆ ಆಗಕ್ಕೆ ಕಾರಣ ಅದು ಪ್ರತಿ ಎಲ್ಲಾ ರೈತರು ಒಂದ್ಸಲ ಮುರಿದು ಹಾಕಿರ್ತಾರೆ. ಒಂದೇದು ಬಿತ್ತಿದ ಒಂದು ಅಥವಾ ಎರಡನೇ ದಿವಸಕ್ಕೆ ಮಳೆ ಆಗಿರಬಾರದು, ತೇವಾಂಶ ಹೆಚ್ಚಿಗಿದ್ರೂ ಮೊಳಕೆ ಪ್ರಮಾಣ ಕಡಿಮೆ ಇರುತ್ತೆ. ಇನ್ನೊಂದು ಬಿತ್ತೋ ಸಮಯ ಅಕ್ಟೋಬರ್ ಅಥವಾ ನವೆಂಬರ್ ಮೊದಲನೇ ವಾರದನ್ನು ಇದು ಬಿತ್ತೋ ಸಮಯ ಒಳ್ಳೆ ಸೂಕ್ತ ಸಮಯ ಅದಕ್ಕೆ. ಖಾಸಗಿ ಸಂಸ್ಥೆಗಳು ಕೂಡ ತಮ್ಮ ಸ್ಟಾಲ್ಗಳನ್ನು ಹಾಕಿ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. ನಾನು ಸೋಮಶೇಖರ ಗುಗ್ಯಾಳ. ಸೊ ಇಲ್ಲಿ ಕೃಷಿ ಮೇಳ ಬಹಳ ಚೆನ್ನಾಗಿ ನಡೀತಾ ಇದೆ, ಜನ ಎನ್ಕ್ವೈರಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಆ ನಂತರ ಬಾಗಲಕೋಟೆಗೆ ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಬಾಗಲಕೋಟೆಗಿಂತ ಇಲ್ಲಿ ಎನ್ಕ್ವೈರಿ ಜನರದು ಬಹಳ ಐತಿ, ಮತ್ತೆ ಪ್ರತಿ ರೈತರು ಬಹಳ ಇಂಟ್ರೆಸ್ಟ್ ಇಂದ ಮುಖರ್ಜಿವರಿಸಿ ಪ್ರತಿಯೊಂದು ಇದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ಪ್ರಾಡಕ್ಟ್ ಬಗ್ಗೆ ಎನ್ಕ್ವೈರಿ ಮಾಡೋದು, ಇದು ಮಾಡೋದು, ತಮಗೆ ಬೇಕಾದ ವಸ್ತುಗಳ ಬಗ್ಗೆ ಇದನ್ನು ಮಾಡ್ತಾ ಇದ್ದಾರೆ. ಸೊ ಜನ ಚೆನ್ನಾಗಿ ಬಂದಿದ್ದಾರೆ ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಭರತ್ ಅಂತ. ನಮ್ದು ಇಲ್ಲಿ ಎಜಿಕೇನ್ ಅಂತ ಒಂದು ಸಂಸ್ಥೆ ಇದೆ, ಅದು ನಮ್ದು ಒಂದು ಸ್ಟಾಲ್ ಇಟ್ಕೊಂಡಿದ್ವಿ 100ನೇ ಸ್ಟಾಲ್. ಇಲ್ಲಿ ನಾವು ರೈತರಿಗೆ ಒಂದು ಉಪಗ್ರಹ ಆಧಾರಿತವಾದ ಒಂದು ತಂತ್ರಜ್ಞಾನ ಕೊಟ್ಟು ಅದರಿಂದ ಅವ್ರ ಇಳುವರಿ ಹೆಂಗ್ ಹೆಚ್ಚಿಸೋದು ಅನ್ನೋ ಬಗ್ಗೆ ನಾವು ಮಾಡ್ತಾ ಇದೀವಿ. ನಮ್ಮ ಸಂಸ್ಥೆಯಲ್ಲಿ ಅದರದು ರೈತರಿಗಾಗಲೇ ಸುಮಾರು 1000 ರೈತರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ. ನಾವು ವಿಜಯಪುರ ಜಿಲ್ಲೆ ಹಿಟ್ನಾಳಿ ಫಾರ್ಮ್ನಲ್ಲಿ ಕೃಷಿ ಮೇಳದಲ್ಲಿದ್ದೇವೆ. ನಾವು ದೇಶಿ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತೇವೆ. ನಮ್ದು ಊರು ಬಂದ್ಬಿಟ್ಟು ಬಬಲೇಶ್ವರ. ಇಲ್ಲಿ ಎಲ್ಲಾ ತರ ರೈತರು ಮತ್ತೆ ಇನ್ನುಳಿದ ಜನ ಬರ್ತಾರ ಬಂದ್ರೆ ಇಲ್ಲಿ ನಮ್ಮಲ್ಲಿ ಗೋ ಉತ್ಪನ್ನಗಳನ್ನ ದಂತ ಮಂಜನಾಗ್ಲಿ, ವಿಭೂತಿ ಆಗ್ಲಿ, ಗೋ ಅರ್ಕ ಆಗ್ಲಿ, ಗೋ ಉತ್ಪನ್ನಗಳನ್ನ ಪ್ರತಿಯೊಂದನ್ನು ಖರೀದಿ ಮಾಡ್ತಾ ಇದ್ದಾರೆ. ನಿನ್ನೆ ಇವತ್ತ ಎರಡು ದಿನ, ಇವತ್ತಿಗೆ ಎರಡು ದಿನ ಆಯ್ತು, ಮಂದಿದ ರೆಸ್ಪಾನ್ಸ್ ಚಲೋ ಆಯ್ತು. ಇದೇ ಸಂದರ್ಭದಲ್ಲಿ ಮೇಳಕ್ಕೆ ಭೇಟಿ ನೀಡಿದವರನ್ನು ನಾವು ಮಾತನಾಡಿಸಿದಾಗ, ನಾವು ಸಿಂದಗಿ ನಗರದ ಭೀಮಾಶಂಕರ ಮಠದ ಸ್ವಾಮಿಗಳು, ದತ್ತಪ್ಪಯ್ಯ ಸ್ವಾಮಿಗಳಂತ ನಮ್ಮ ಹೆಸರು. ನಾವು ಇವತ್ತಿನ ದಿವಸ ಈ ನಮ್ಮ ಕೃಷಿ ಸಮ್ಮೇಳನಕ್ಕೆ ಬಂದಿದ್ವಿ ಬಿಜಾಪುರಕ್ಕ. ನಮ್ಮ ಕೃಷಿ ಸಮ್ಮೇಳನ ನೋಡಿ, ಇದೆಲ್ಲ ಆಯೋಜನೆ ನೋಡಿ ಬಹಳ ಸಂತೋಷ ಆಯಿತು. ಈ ಎಲ್ಲಾ ಮಳಿಗೆಗಳಲ್ಲಿ ಹೋದಾಗ, ಪ್ರತಿಯೊಂದು ಸ್ಟಾಲ್ ಹತ್ರ ಹೋದಾಗ ಎಲ್ಲರೂ ಒಂದು ಸವಿಸ್ತಾರವಾಗಿ ಅದರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಅದ ಕೊಟ್ಟಾರ. ಯಾರು ಏನಂತಾರ ಮನಸ್ಸಿಗೆ ಬೇಸರ ಮಾಡ್ಕೊಳಾರ್ದಂಗೆ ಎಲ್ಲದಕ್ಕೂ ಪ್ರತಿಯೊಂದು ನಾವು ಯಾವ ಪ್ರಶ್ನೆಗಳನ್ನು ಕೇಳಿವಿ ಎಲ್ಲದಕ್ಕೂ ವಿವರಣೆ ಕೊಟ್ಟಾರ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಬ್ಬಿನದ್ದು ಮಳಿಗೆ ಮತ್ತ ಈ ಗೋಧಿ ಮಳಿಗೆ ಕಡೆ ಎರಡು ಕಡೆ ನಾವು ವಿಶೇಷ, ನಾವು ರೈತರಿಗಂತ ಸಂಬಂಧಪಟ್ಟಿದ್ದು ಅವೆರಡು ಮುಖ್ಯ. ಅವೆರಡು ಕಡೆ ಹೋದಾಗ ನಮ್ಗೆ ಸವಿಸ್ತಾರವಾಗಿ ವಿವರಣೆ ಕೊಟ್ಟಾರ ಅಂತ ಹೇಳಿ ನಮಗೆ ಅದನ್ನ ನೋಡಿ ಬಹಳ ಸಂತೋಷ ಆಯ್ತು. ನಾನು ಶರಣಮ್ಮ ಬಳವಾಟ್ ಅಂತ ಬಸರಕೋಳಿಂದ ಬಂದಿದ್ದು, ಮುದ್ದೇಬೇಳೆ ತಾಲೂಕು. ಇಲ್ಲಿ ಎಲ್ಲ ಯೂಸ್ ಆಗಂತವೇ ಅದಾವ್ರಿ ನಮ್ಗೆಲ್ಲ ರೈತರಿಗೆ, ಕಾಯಿಪಲ್ಯದ್ದು ಅದು ಎಲ್ಲ ಬಹಳ ಒಳ್ಳೆ ಒಳ್ಳೆ ಬಂದವ್ರಿ. ನಮ್ಗ ಎಲ್ಲಿ ಹೋಗಿಲ್ರಿ, ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು ಇಲ್ಲೆಲ್ಲ. ಇನ್ನು ಔಷಧ ಅದು ಎಲ್ಲ ನೋಡ್ಬೇಕಾದ್ರೆ ಒಳ್ಳೇದಿತ್ತು ಅಲ್ಲ. ನನ್ನ ಹೆಸರು ಬಸವರಾಜ್ ದಾನಪ್ಪ ಕಮತಿಗಿ, ಸಾಕೇನ್ ಮುತ್ತಿಗಿ, ಬಸವನ ಬಾಗೇವಾಡಿ ತಾಲೂಕು, ಬಿಜಾಪುರ ಜಿಲ್ಲೆಯ ಪ್ರಗತಿಪರ ರೈತ. ಬಿಜಾಪುರ ಜಿಲ್ಲೆಯದು ಈ ವರ್ಷ ವಿಶೇಷವಾದಂತಹ ಒಂದು ಕೃಷಿ ಮೇಳ. ಏನು ವಿಶೇಷವಾಗಿದಂತಂದ್ರೆ, ಈ ಒಂದು ಮೇಳದಲ್ಲಿ ಅನೇಕ ರೀತಿಯ ಸೌಲಭ್ಯಗಳು, ಯಂತ್ರೋಪಕರಣಗಳು, ನವೀನ ಉದ್ದಿಮೆಗಳ ಬಗ್ಗೆ ಸೂಕ್ತವಾದಂತಹ ಮಾಹಿತಿಯನ್ನ, ವಿಚಾರಗೋಷ್ಠಿಯನ್ನ ಇಲ್ಲಿ ಏರ್ಪಡಿಸಿದ್ರಿಂದ ಯುವ ರೈತರಿಗೆ, ಯುವ ಉದ್ದಿಮೆಗಳಿಗೆ ಇದು ಒಳ್ಳೆಯ ಒಂದು ಅವಕಾಶವನ್ನು ಇವತ್ತು ಕಲ್ಪಿಸಿದ್ದು ಬಹಳ ಸೂಕ್ತವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಆನಂದ್ ಗುರುಲಿಂಗಪ್ಪ ಮಾಲ್ಗಾರ್, ನಮ್ಮೂರು ಸೋಮಜಾಳ, ಆಲ್ಮೇಲ್ ತಾಲೂಕದವರು. ನಾವು ಇಲ್ಲಿ ರೈತರಿಗೆ ಇಲ್ಲಿ ಒಳ್ಳೆದಾಗ ಸಲಕ ಕೃಷಿ ಮೇಳದ, ಕೃಷಿ ಮೇಳದಲ್ಲಿ ನಮ್ಮೂರದ ಜನ 16 ಮಂದಿ ಬಂದೀವಿ. ಆದರೆ ಈಗ ಕೃಷಿ ಮೇಳದಲ್ಲಿ ನಮಗೆ ಒಳ್ಳೆಯ ರೀತಿಯಿಂದ ಎಲ್ಲ ಮಿಷಿನರಿಗಳು ಮತ್ತು ಟ್ರ್ಯಾಕ್ಟರ್ ನೇಗಿಲುಗಳು, ಟ್ರ್ಯಾಕ್ಟರ್ ಕುಂಟಿ ಮತ್ತು ಕಟಾವ್ ಮಾಡೋ ಕುಂಟಿಗಳು ಬಂದಿದ್ದವ. ಗಿರ್ಮಲ್ಲ ಬಸಪ್ಪ ಬಾಳಿಕಾಯತ್ನ ಹೆಸರ್ರಿ. ನಾವು 10ನೇ ತಾಲೂಕು ಕಕ್ಕಮರಿ ಗ್ರಾಮದವ್ರು. ಮತ್ತೆ ಕೃಷಿ ಮೇಳ ಧಾರವಾಡಕ್ಕೂ ಹೋಗಿದ್ದೀವ್ರಿ, ಬಾಗಲಕೋಟಕ್ಕೆ ಹೋಗಿದ್ದೀವಿ. ಬಿಜಾಪುರ ರೈತರನ್ನ ಅಲ್ಲಿ ಬಂದ ಕೃಷಿ ನಮಗೆ ಹೆಚ್ಚಿನ ಅನುಭವ ಸಿಗತೈತೆ ಅಂತ ಹೇಳಿ ಬಂದೀವು. ಮತ್ತೆ ಇಲ್ಲಿ ಬಂದ ಅಗ್ದಿ ನಮಗೆ ಮನಸ್ಸಿಗೆ ಶಾಂತ ಆಯ್ತು. ಮತ್ತೆ ನಮ್ಮಂತೆ ರೈತರು ಒಬ್ರಿಗೊಬ್ರು ಮಾತಾಡಿ ರೈತರು ಎಲ್ಲರೂ ಜರ್ ಬೆಳೆದದ್ದಾದ್ರೆ ನಾವು ಬಂಗಾರ ಬೆಳಿಬಹುದಂತ ಹೇಳ್ತಾರೆ. ನಮ್ಮ ಹೆಸರು ಶಾರದಾ ಮೇಟಿ ಅಂತ, ಮುದ್ದೇಬೇಳ ತಾಲೂಕು ಬಸರಕೋಡಂದ. ಈ ಕೃಷಿ ಮೇಳ ನೋಡಿ ನಮ್ಗೆಲ್ಲ ಖುಷಿ ಆಯ್ತ್ರಿ, ಚೆನ್ನಾಗಿತ್ತು. ಎಲ್ಲ ತರ ನೋಡಿವ್ರಿ, ದನ ಕರಗಳು ಮತ್ತೆ ಆಮೇಲೆ ಒಕ್ಕಲ್ತನ ಸಾಮಾನ, ಪ್ಲಾಂಟ್ಗಳು, ಗೃಹ ಉಪಯೋಗಿ ಸಾಮಾನುಗಳು, ಸಿರಿಧಾನ್ಯಗಳು ಎಲ್ಲ ನೋಡಿವಿ. ಸಿರಿಧಾನ್ಯಗಳು ಪರ್ಚೇಸ್ ಮಾಡಿವ್ರಿ, ಅದನ್ನ ಉಪಯೋಗ ಮಾಡ್ತೀವಿ ಅಷ್ಟೇ. ನಾವು ಜುಮ್ನಾಳದಿಂದ ಬಂದೇವ್ರಿ, ನಮ್ಮ ಹೆಸರು ಶಿವಾಕರ್ ರೀ. ನಾವು ಜನ ಒಟ್ಟರು ಸೇರಿ 9 ಮಂದಿ ಬಂದೇವ್ರಿ. ಆಮೇಲೆ ಎಲ್ಲ ನೋಡ್ತಕ್ಕದು ಚೆನ್ನಾಗಿ ಅದ್ರಿ. ಇವೆಲ್ಲ ಕೃಷಿ ಮೇಳಂದು, ಇವೆಲ್ಲ ಬೆಲ್ಲ ಅರ್ಗಿಣಿಕಿ ಬೆಲ್ಲದು ಎಲ್ಲ ಬಗ್ಗೆ ಆಗಿ ಬಗ್ಗೆದ್ದು ಇವು ರೈತರದ ಏನದ ಸಮಸ್ಯೆ ಎಲ್ಲ ನೋಡಿ ಬಂದೇವ್ರಿ. ಎಲ್ಲ ಒಂದ್ರಕ್ಕಿಂತ ಒಂದ್ ಪಸಂದ್ ಐತ್ರಿ ಎಲ್ಲ ತರದ್ರಿ. ಮುಖ್ಯ ವೇದಿಕೆಯಲ್ಲಿ ಮೊದಲ ದಿನ ಉದ್ಘಾಟನಾ ಕಾರ್ಯಕ್ರಮದ ನಂತರ ಪೌಷ್ಟಿಕತೆ ಮತ್ತು ಆಹಾರ ಭದ್ರತೆಗಾಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಈ ವಿಷಯವಾಗಿ ಗೋಷ್ಠಿಗಳು ನಡೆದವು. ಎರಡನೇ ದಿನ ಅಂದರೆ ದಿನಾಂಕ 5/1/2026 ಬೆಳಗಿನ ಗೋಷ್ಠಿಗಳ ವಿಷಯವಾಗಿತ್ತು ಕೃಷಿ ಉದ್ದಿಮೆ ಅಭಿವೃದ್ಧಿ ಮತ್ತು ಮಾರುಕಟ್ಟೆ. ಮಧ್ಯಾಹ್ನದ ನಂತರ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶ ಹಾಗೂ ರೈತರಿಂದ ರೈತರಿಗೆ ಕಾರ್ಯಕ್ರಮಗಳು ಜರುಗಿದವು. ಮೂರನೇ ದಿನವಾದ ದಿನಾಂಕ 6/1/2026 ಬೆಳಿಗ್ಗೆ ಸುಸ್ಥಿರ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಕುರಿತು ಗೋಷ್ಠಿಗಳು ನಡೆದವು. ಸಂಜೆ ಕೃಷಿ ಮೇಳದ ಸಮಾರೋಪ ಸಮಾರಂಭ. ನಾಗಠಾಣ ಕ್ಷೇತ್ರದ ಶಾಸಕರಾದ ವಿಠಲ್ ಕಟಕದೊಂಡ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುದ್ದೇಬಿಹಾಳ ಶಾಸಕರು ಹಾಗೂ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಧ್ಯಕ್ಷರಾದ ಅಪ್ಪಾಜಿ ಸಿಎಸ್ ನಾಡಗೌಡ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ಕೃಷಿ ಮಹಾವಿದ್ಯಾಲಯದ ವಿದ್ಯಾಧಿಕಾರಿಗಳು ಹಾಗೂ ಕೃಷಿ ಮೇಳದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಜಗ್ಗಿನವರ್, ವಿಜಯಪುರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು, ವಿಜ್ಞಾನಿಗಳು, ಅಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ರೈತ ಗೀತೆಯೊಂದಿಗೆ ಸಮಾರೋಪ ಸಮಾರಂಭಕ್ಕೆ ಚಾಲನೆ ದೊರೆಯಿತು. ಕೃಷಿ ಮಹಾವಿದ್ಯಾಲಯದ ವಿದ್ಯಾಧಿಕಾರಿಗಳು ಹಾಗೂ ಕೃಷಿ ಮೇಳದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಜಗ್ಗಿನವರ್ ಅವರು ಸ್ವಾಗತ ಕೋರಿದರು. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿಗಳಾದ ಸಂಜಯ್ ಪಾಟೀಲ್ ಅವರು ತಮ್ಮ ಅತಿಥಿ ಭಾಷಣದಲ್ಲಿ, ರೈತರು ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಬೇಕು, ಮೀನು ಸಾಕಾಣಿಕೆ ಮಾಡಬೇಕು, ಈ ಒಂದು ವ್ಯವಸ್ಥೆ ಮಾಡಿಕೊಂಡು ಏನು ಇಲಾಖೆ ಅಧಿಕಾರಿಗಳು ಏನು ಗೈಡೆನ್ಸ್ ಮಾಡಿರ್ತಾರ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಕೃಷಿಯನ್ನು ನಾವು ಹೆಜ್ಜೆ ಇಟ್ಟಾಗ ಮಾತ್ರ ಏನಾದ್ರು ಸಿಗ್ತದೆ. ಇಲ್ಲ ಅಂದ್ರೆ ಏನಾಕದಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಬೆಳೆದು ಮತ್ತೆ ಸರ್ಕಾರ ವಿರುದ್ಧ ಬೀದಿಗೆ ಬಂದು ನಾವು ಹೋರಾಟ ಮಾಡಬೇಕೇ ಹೊರತು ಬೇರೆ ನಮಗೆ ಉಪಾಯಗಳು ಇರೋದೇ ಇಲ್ಲ. ಇನ್ನು ಸಹಕಾರಿ ಕ್ಷೇತ್ರದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ 10 ಹಲವಾರು ಯೋಜನೆಗಳನ್ನು ಸಹಕಾರಿ ಕ್ಷೇತ್ರದ ಮುಖಾಂತರ ಕೊಡುವಂಥದ್ದು ಮಾಡ್ತದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಹಾಯ ಹಸ್ತವಾಗಿ ಮಾಡ್ತಾ ಇದ್ದೆ. ರೈತರಿಗೆ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ರೈತರ ಪ್ರತಿನಿಧಿಯಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ ರೈತ ಸಾಕಷ್ಟು ಒಂದು ಯುದ್ಧೋಪಾದಿಯಾಗಿ ಕೆಲಸ ಮಾಡ್ತಿರ್ತಾನೆ. ಯಾಕಂದ್ರೆ ನಿಸರ್ಗದೋಡಿ ಸಂಘರ್ಷ, ಯಾವಾಗ ಮಳೆ ಬರ್ತದೆ ಗೊತ್ತಿಲ್ಲ, ಯಾವಾಗ ಥಂಡಿ ಬರ್ತದೆ ಗೊತ್ತಿಲ್ಲ, ಯಾವಾಗ ಮಂಜು ಬೀಳ್ತದೆ ಗೊತ್ತಿಲ್ಲ. ಈ ಒಂದು ಹೋರಾಟದಿಂದ ಒಂದು ತಂದೊಂದು ವ್ಯವಸಾಯ ಮಾಡಿಕೊಂಡು ಉತ್ಪನ್ನ ಬೆಳೆದರೂ ಕೂಡ ಅವನಿಗೆ ದಂಡಿಗೆ ಬಂದು ಮಾರಾಟಕ್ಕೆ ಮಾತ್ರ ಬಹಳ ತೊಂದರೆ ಆಗ್ತದೆ. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಅಶೋಕ್ ದಳವಾಯಿ ಅವರು ಮಾತನಾಡುತ್ತಾ, ಕೃಷಿಯ ತಂದ್ರೆ ಎಲ್ಲಾ ಪ್ರಕಾರದ ಬೆಳೆಗಳು, ದ್ವಿದಳ ಧಾನ್ಯ, ಎಣ್ಣೆ ಬೀಜಗಳು, ಅದು ಹತ್ತಿ, ಕಬ್ಬು ಇರಬಹುದು, ಇವೆಲ್ಲಕ್ಕೂ ಮಿಗಿಲಾಗಿ ತೋಟಗಾರಿಕೆ ಬಹಳ ಮುಖ್ಯ, ಹೈನುಗಾರಿಕೆ ಬಹಳ ಮುಖ್ಯ, ಮೀನುಗಾರಿಕೆ ಬಹಳ ಮುಖ್ಯ. ಇವೆಲ್ಲವೂ ಸೇರಿದಾಗ ಕೃಷಿ ಆಗುತ್ತೆ. ಇವತ್ತು ಇಡೀ ಜಗತ್ತಿನಲ್ಲಿ ಹೈನುಗಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದದ್ದು ಭಾರತ ದೇಶ. 1999 2025 ನಾವು ಮೊದಲನೇ ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ. ನೋಡಿ, 1951 ಅಮೆರಿಕ 20 ಮಿಲಿಯನ್ ಟನ್ ಹಾಲು ಉತ್ಪಾದನೆ ಮಾಡ್ತಾ ಇತ್ತು, ನಾವು ಕೂಡ ಅಷ್ಟೇ ಮಾಡ್ತಾ ಇದ್ದೀವಿ. ಇವತ್ತು ನಾವು 2035 ಮಿಲಿಯನ್ ಟನ್ ಮಾಡ್ತಾ ಇದ್ದೀವಿ, ಅವರು 100 ಮಿಲಿಯನ್ ಟನ್ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಹೈನು ರೈತರು ನೋಡಿದರೆ ಒಂದೊಂದು ಜಮೀನಲ್ಲಿ 10,000 ಹಸುಗಳು 20,000 ಕುರಿಗಳು ಇವೆ. ನಮ್ಮಲ್ಲಿ ಪಾಪ ನಮ್ಮ ಹೆಣ್ಮಕ್ಕಳು ಒಂದು ಎಮ್ಮೆ, ಒಂದು ಆಕಳು, ಒಂದೆರಡು ಆಡು ಇಟ್ಕೊಂಡು 2035 ಮಿಲಿಯನ್ ಟನ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಈ ಶ್ರೇಯ ಹೋಗಬೇಕಾಗಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಧ್ಯಕ್ಷರೂ ಆದ ಅಪ್ಪಾಜಿ ಸಿಎಸ್ ನಾಡಗೌಡ ಅವರು, ನನಗೆ ಒಮ್ಮೊಮ್ಮೆ ಕೂತು ಆಲೋಚನೆ ಮಾಡ್ತೇನೆ, ರೈತನಿಗೆ ಬೀಜ ಗೊಬ್ಬರ ಸಬ್ಸಿಡಿ ಮೇಲೆ ಕೊಡ್ತೀವಿ, ರೈತನಿಗೆ ಯಾವ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ, ಯಾವ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಯಾವ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ, ಬೆಳೆದಂತ ಉತ್ಪಾದನೆ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ. ಬೆಲೆ ಸ್ವಲ್ಪ ಏರುಪೇರು ಆಗುತ್ತೆ, ಯಾಕಂದ್ರೆ ಅದು ಹೊಣೆಗಾರಿಕೆ ನಮ್ಮದೇ ಹೆಚ್ಚು. ನಾನಿವತ್ತ ತೊಗರಿ ಹಾಕಿನಿ ಅಂದ್ರೆ ನನ್ನ ನೋಡಿ ಎಲ್ಲರೂ ತೊಗರಿ ಹಾಕಿಬಿಡು, ಜಗತ್ತಿನ ತುಂಬ ತೊಗರಿ ಹಾಕಿಬಿಡು. ಅದ್ರ ಪರಿಣಾಮ ಏನು, ಈ ವರ್ಷದ ಹವಾಮಾನ ಹೇಗಿದೆ, ನಾವು ಮುಂದಾಲೋಚನೆ ಮಾಡಿ ಇವತ್ತು ಅದನ್ನು ತೊಗರಿ ಬೆಳಿಬೋದಾಗಿದೆಯೋ ಇಲ್ಲೋ ಅನ್ನುವಂಥ ಆಲೋಚನೆ ನಮಗೆ ಬರೋದಿಲ್ಲ. ಎಲ್ಲರೂ ತೊಗರಿ ಹಾಕಿಬಿಡ್ತು, ರೀಜನಲ್ ಆಗಿ ಆಲೋಚನೆ ಮಾಡಬೇಕು. ರೈನ್ಫಾಲ್ ಕೂಡ ಇವತ್ತು ಏನಾಗಿದೆ, ಮಳೆ ಒಂದು ಬಿಜಾಪುರದಲ್ಲಿ ಒಂಥರ ಮಳೆ ಆಗುತ್ತೆ, ಮುದ್ದೇಬಳದಲ್ಲಿ ಒಂಥರ ಮಳೆ ಆಗುತ್ತೆ, ಇಂಡಿಯಲ್ಲಿ ಒಂಥರ ಮಳೆ ಆಗುತ್ತೆ. ನಾವು ಈ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿಕೊಂಡು ಅಥವಾ ತಿಳ್ಕೊಂಡು ನಾವು ಬೆಳೆಯುವಂಥ ಪ್ರಯತ್ನ ಮಾಡೋದಿಲ್ಲ. ಇದು ಒಂದು ಕಡೆ ಬೆಳೆ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ, ಬೆಲೆ ಅನ್ನೋಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೀವಿ. ಆಯಿತು, ಇದನ್ನು ಒಪ್ಪೋಣ. ಅದರ ಜೊತೆ ಇನ್ನೊಂದಾಗಿ ಬಹಳ ಮುಖ್ಯವಾಗಿ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲ ನಮ್ಮ ಖರ್ಚುಗಳೇನಿದಾವಲ್ಲ, ದ ಎಕ್ಸ್ಪೆಂಡಿಚರ್, ಸೆಲ್ಫ್ ಇನ್ಕರ್ನ್ಡ್ ಎಕ್ಸ್ಪೆಂಡಿಚರ್ಸ್, ನನ್ನ ಮೋಟರ್ ಸೈಕಲ್ ಖರ್ಚು, ನಾನು ದಿನ ಬಂದು ಬಿಜಾಪುರದಲ್ಲಿ ಧಾಬಾದಲ್ಲಿ ಊಟ ಮಾಡೋ ಖರ್ಚು, ಇದನ್ನೆಲ್ಲನೂ ತಗೊಂಡು ನಾವು ಕೃಷಿ ಮೇಲೆ ಹಾಕ್ತೀವಿ. ಆದರೆ ಲೆಕ್ಕಪತ್ರ ಇಡೋದಿಲ್ಲ ನಾವು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಕೃಷಿ ಮೇಳದ ಕುರಿತು ಹೇಳಿದ್ದು ಹೀಗೆ. ನಾವು ಆಹಾರದಲ್ಲಿ ಭದ್ರತೆಯನ್ನು ಸಾಧಿಸಿದ್ದೇವೆ, ಈಗ ಆಹಾರದಲ್ಲಿ ಪೌಷ್ಟಿಕ ಭದ್ರತೆ ಬೇಕು ನಮಗೆ. ಪೌಷ್ಟಿಕ ಭದ್ರತೆ ಬೇಕಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಏನು ಕೃಷಿಯ ಜೊತೆಗೆ ಸಾಂಪ್ರದಾಯಿಕ ತಳಿಗಳನ್ನು ನಿಮಗೂ ಬೇಕಾದಷ್ಟರ ಬೆಳೀರಿ, ಸ್ವಾರ್ಥಿಗಳಾಗಬೇಡ್ರಿ, ಪಕ್ಕದ ಸಂತೆಯಲ್ಲಿ ಮಾರಿ ನಮಗೂ ಅಷ್ಟು ಲಭ್ಯ ಆಗುವಂಗ ಮಾಡ್ರಿ. ಅದಕ್ಕೆ ನಿಮ್ಮ ಆಹಾರದ ಪೌಷ್ಟಿಕತೆ ಜೊತೆಗೆ ನಮ್ಮೆಲ್ಲರ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಯನ್ನು ಕೂಡ ಆಗ್ತದೆ. ಹೀಗೆ ಸಮಗ್ರ ಜಲಾನಯದ ಅಭಿವೃದ್ಧಿ ಜೊತೆಗೆ ಸಮಗ್ರ ಕೃಷಿ ಇರಲಿ. ಸಮಗ್ರ ಕೃಷಿ ಅಂತಂದ್ರೆ ಬರೀ ಕೃಷಿ ಬೆಳೆಯೋದು ಅಷ್ಟೇ ಅಲ್ಲ, ತೋಟಗಾರಿಕೆ ಬೆಳೆ ಇರಲಿ, ಗಿಡದ ಇದು ಏನು ಹೊಲದ ಬದುವಿನ ಗುಂಟ ಅರಣ್ಯ ಬೆಳೆಗಳಿರಲಿ, ಎಲ್ಲ ಥರದ ಪಶು ಸಂಪತ್ತಿರಲಿ, ಎಮ್ಮಿರಲಿ, ಆಕಳಿರಲಿ, ಕುರಿ ಇರಲಿ, ಕೋಳಿರಲಿ, ರೇಷ್ಮೆ ಕೃಷಿ ಇರಲಿ, ವಿವಿಧತೆ ಇರಲಿ, ಕೃಷಿ ಹೊಂಡದಲ್ಲಿ ಮೀನುಗಾರಿಕೆನೂ ಕೂಡ ಇರಲಿ. ಹೀಗೆ ಸಮಗ್ರತೆ ಇದ್ದರೆ ಮಾತ್ರ ನೀವು ಸ್ವಾವಲಂಬಿ ಆಗ್ತೀರಿ, ನಿಮ್ಮ ಕುಟುಂಬದ ಸಂಪನ್ಮೂಲ ಜಾಸ್ತಿ ಆಗ್ತದೆ. ನಾಗಠಾಣ ಕ್ಷೇತ್ರದ ಶಾಸಕರಾದ ವಿಠಲ್ ದೊಂಡಿಬಾ ಕಟಕದೊಂಡ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ಬಂಧುಗಳೇ, ಕೃಷಿ ಮಾಡಬೇಕಾಗಿತ್ತಂದ್ರೆ ನಾವು ಹೆಂಗ ಏನ್ ಮಾಡೋದು, ಔದ್ಯೋಗಿಕರಣ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದಾಗ್ತೈತಿ. ಮತ್ತು ಭಾಳ ಆದ್ರೆ ಸರ್ಕಾರಿ ನೌಕರಿ ಅಟ್ ಸಿಗ್ತೈತಿ ಅಂದ್ರೆ 3-4% ಮಾತ್ರ ಸರ್ಕಾರಿ ನೌಕರದಾರ ಸಿಗ್ತಾರೆ. ಮುಂದೆ ಕಂಪ್ನಿನೋ ವ್ಯವಹಾರ ಅವೋ ಇವೋ ಒಂದು 20-25% ಮಾಡ್ತಾರೆ. ಇವತ್ತು ಸತ್ಯಕ 60% ಜನ ನಾವು ಒಕ್ಕಲ್ತನೇ ನಂಬಿ ಬದುಕ್ತೀವಿ. ನಮ್ಮಲ್ಲಿ ಎಕನಾಮಿಕ್ ಕ್ರೈಸಿಸ್ ಯಾಕೆ ಬಹಳಷ್ಟು ಬರಲಿಲ್ಲ, ಅಮೇರಿಕಾ ಸತ್ಯಕ ಅಮೇರಿಕಾ ನಡಗಲಾಕತ್ತಿತ್ತು, ಆದ್ರೆ ಇಂಡಿಯಾ ಆ ಸಮಯದಾಗ ಅಷ್ಟೊಂದು ಕ್ರೈಸಿಸ್ ಯಾಕೆ ಬರಲಿಲ್ಲಪ್ಪ ಅಂದ್ರೆ ಒಕ್ಕಲುತನೇ ನಮ್ಮ ಮೂಲ ಉದ್ಯೋಗ ಅದ. ಒಟ್ಟಾರೆ 3 ದಿನಗಳ ಕಾಲ ನಡೆದ ಈ ಕೃಷಿ ಮೇಳವನ್ನು ಅಂದಾಜು 300,000+ ಜನ ವೀಕ್ಷಿಸಿದರು. ಸುತ್ತಮುತ್ತಲ ಜಿಲ್ಲೆಗಳು ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರದ ಜನರು ಬಂದು ಭೇಟಿ ನೀಡಿದರು. ಶಾಲಾ ಮಕ್ಕಳು ಕೂಡ ವಿವಿಧ ತರಕಾರಿ ಹಣ್ಣು ಆಹಾರ ಬೆಳೆಗಳನ್ನು ನೋಡಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡರು. ವಿವಿಧ ಸಂದೇಹ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ ರೈತಾಪಿ ವರ್ಗ ತಮ್ಮ ತಮ್ಮ ಗ್ರಾಮಗಳತ್ತ ಹೆಜ್ಜೆ ಹಾಕಿದರು. ಈ ವರ್ಷ ವಿಶೇಷವಾಗಿ ದೊಡ್ಡದಾಗಿ ಹಾಗೂ ಅಚ್ಚುಕಟ್ಟಾಗಿ ಆಯೋಜನೆಗೊಂಡ ಕೃಷಿ ಮೇಳ ತನ್ನ ಆಶಯಗಳನ್ನು ಪೂರೈಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದ ಬಾನುಲಿ ವರದಿಯನ್ನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಆರ್.ಎಸ್. ಚಾಂದಕವಟ್ಟೆ ಹಾಗೂ ಸಿದ್ದರಾಯ್ ಸಾಳುಂಕೆ. ತಾಂತ್ರಿಕ ನಿರ್ವಹಣೆ ರಮೇಶ್ ಮಗ್ದುಂ ಹಾಗೂ ಸಂಜಯ್ ಎಸ್. ಬಿರಾಜ್ದಾರ್. ನಿರ್ವಹಣೆ ಬಿ. ಸಿದ್ದಣ್ಣ. ಆತ್ಮೀಕ ಗುರಿ, ಇನ್ನು ಮುಂದಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿನ ಜಟ್ಟಪ್ಪ ಬೆಣಕನಹಳ್ಳಿ ಮತ್ತು ತಂಡದವರಿಂದ ಭಜನಾ ಪದವನ್ನು ಕೇಳೋಣ. ಕೊರವಲ್ಲೋಯಿ ಕಾಯವೋ ಕೇಳಿರಿ ಇದು ನೆನದ ಸಂತೆಯ ಪರಿಯ ಪರಿಯಾ